ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಆಹಾರದಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ನಾಗೇಶ ಬಸಪ್ಪ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಬಗ್ಗೆ, ಇವತ್ತು ಸಿರಿಧಾನ್ಯಗಳು ಮತ್ತು ಅದರ ಚರ್ಚೆ, ಆ ಸಿರಿಧಾನ್ಯ ಆಹಾರದ ಮಹತ್ವದ ಬಗ್ಗೆ ಇತ್ಯಾದಿ ಚರ್ಚೆಗಳು ಮತ್ತೆ ಇವತ್ತು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಇಂದಿನ ದಿನಮಾನಗಳಲ್ಲಿ ಆರೋಗ್ಯದ ಭದ್ರತೆಯ ದೃಷ್ಟಿಯಿಂದ ಸಿರಿಧಾನ್ಯಗಳ ಬಳಕೆ ಬಹಳ ಮುಖ್ಯ ಅನ್ನುವಂಥಕ್ಕಂಥದ್ದು ಕೇಳಿಬರ್ತಾ ಇದೆ. ಆದರೆ ಈ ಸಿರಿಧಾನ್ಯಗಳಂದರೆ ಏನು, ಇವುಗಳಲ್ಲಿರ್ತಕ್ಕಂತಹ ಯಾವ ರೀತಿಯ ಪೋಷಕಾಂಶಗಳು ಇವೆ ಮತ್ತು ಇವು ಹೇಗೆ ನಮ್ಮ ಆಹಾರ ಭದ್ರತೆಗೆ ಮುಖ್ಯವಾಗಿರ್ತಕ್ಕಂತಹ ಧಾನ್ಯಗಳಾಗಿದ್ದಾವೆ ಮತ್ತು ಇದರಲ್ಲಿ ಸಿಗುವಂತಹ ಪೋಷಕಾಂಶಗಳು ಏನೇನು, ಈ ಎಲ್ಲ ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ನಮ್ಮ ಕೊಪ್ಪಳದ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರದ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನಕಲ್ ಅವರು. ಅವರನ್ನು ಈಗ ಮಾತನಾಡಿಸೋಣ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಬಹಳ ಮುಖ್ಯವಾಗಿ ಮತ್ತೆ ಇತ್ತೀಚೆಗೆ ಸಿರಿಧಾನ್ಯಗಳ ಬಗ್ಗೆ, ಅವುಗಳ ಬಳಕೆಯ ಮಹತ್ವದ ಬಗ್ಗೆ ಚರ್ಚೆ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಎಸ್. ಹಿಂದೊಂದು ದಿನ ನಮ್ಮ ಬಯಲು ಕರ್ನಾಟಕ ಅಥವಾ ಇತರ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿರಿಧಾನ್ಯಗಳೇ ಮುಖ್ಯ ಆಹಾರ ಧಾನ್ಯಗಳಾಗಿದ್ದವು. ಬದಲಾದ ದಿನಮಾನಗಳಲ್ಲಿ ಆಹಾರದ ಪದ್ಧತಿಯಲ್ಲಿ ತುಂಬ ಏರುಪೇರಾಗೋಗಿದೆ. ಬೇರೆ ಬೇರೆ ರೀತಿಯ ಆಹಾರ ಕ್ರಮಗಳು ಇವತ್ತು ನಮ್ಮ ಬದುಕಿನೊಳಗಡೆಗೆ ಪ್ರವೇಶ ಮಾಡಿಕೊಂಡಿದ್ದೇವೆ. ಒಂದು ಫ್ಯಾಷನ್ ಫುಡ್ ಸಿಸ್ಟಮ್ಸ್ ಅಂತ ಬಂದುಬಿಟ್ಟಿದೆ. ಎಲ್ಲೋ ಬೇರೆ ದೇಶದ, ಬೇರೆ ನಗರದ ಈ ಸ್ಟೈಲಿಶ್ ಫುಡ್ ಸಿಸ್ಟಮ್ಸ್ ಅಂತ ಇವತ್ತು ನಮ್ಮ ಕಡೆಗೆ ಬಂದೋಗಿದೆ. ಆದರೆ ಮತ್ತೆ ಒಂದು ಸುಸ್ಥಿರ ಆರೋಗ್ಯ ಅಂದಾಗೆ ಮತ್ತು ಸಿರಿಧಾನ್ಯಗಳ ಬಳಕೆ ಬಹಳ ಮುಖ್ಯ ಅನ್ನುವಂಥಕ್ಕಂಥದ್ದು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಒಳಗಡೆಗೆ ಸಿರಿಧಾನ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಸಿರಿಧಾನ್ಯಗಳಂದರೆ ಏನು, ಯಾವ್ಯಾವು ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾವೆ? ಮೊಟ್ಟ ಮೊದಲಿಗೆ ನಮ್ಮ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರ ಕೊಪ್ಪಳದ ವತಿಯಿಂದ ಕೊಪ್ಪಳದ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನನ್ನ ಅನಂತ ಅನಂತ ಋಣಮನದ ಧನ್ಯವಾದಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಆಗಿರತಕ್ಕಂಥ ಒಂದು ಮೈನರ್ ಮಿಲೆಟ್ ಕಾನ್ಕ್ಲೇವ್ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಗಣಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಅವರ ಒಂದು ಉಪಸ್ಥಿತಿಯಲ್ಲಿ ಆ ಒಂದು ಮಿಲೆಟ್ ಕಾನ್ಕ್ಲೇವ್ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ನಡೀತು. ಅದು ಯಾಕೆ ನಡೀತು, ಇವತ್ತು ಯಾಕೆ ಇವತ್ತು ಮೈನರ್ ಮಿಲೆಟ್ಸ್ಗಳು ಬೇಕಾಗಿವೆ, ಇವತ್ತು ಸಿರಿಧಾನ್ಯಗಳು ಯಾಕೆ ಬೇಕಾಗ್ತವೆ, ಇವತ್ತು ಕಿರುಧಾನ್ಯಗಳು ಯಾಕೆ ಬೇಕಾಗ್ತದೆ, ನಮಗೆ ಪಂಚರತ್ನಗಳು ಯಾಕೆ ಬೇಕಾಗ್ತದೆ ಅನ್ನೋದಾದರೆ, ಮುಖ್ಯವಾಗಿ ಇವತ್ತು ರೈತ ಬಾಂಧವರು ಇವತ್ತೇನು ವಾಣಿಜ್ಯ ಬೆಳೆ ಬೆಳೆಯುವುದರಾಗಿರಲಿ ಅಥವಾ ಫೀಲ್ಡ್ ಕ್ರಾಪ್ಸ್ಗಳು ಬೆಳೆದ ಆಗಿರ್ಬೋದು ಅಥವಾ ಈ ಬೇಳೆಕಾಳುಗಳ ಬೆಳೆಗಳನ್ನು ಆಗಿರ್ಬೋದು, ಇವತ್ತು ಅದರ ಜೊತೆಗೆ ಇವತ್ತೇನು ಸುಮಾರು ಒಂದು 35-40 ವರ್ಷಗಳ ಹಿಂದೆ ಈ ಕಿರುಧಾನ್ಯಗಳು ಮತ್ತು ಸಿರಿಧಾನ್ಯಗಳನ್ನತಕ್ಕಂಥದ್ದಕ್ಕೆ ಭಾಳ ಅವುಗಳೇ ಪ್ರಮುಖ ಬೆಳೆಗಳಾಗಿದ್ದವು. ಆದರೆ ಇವತ್ತಿನ ದಿನ ಅವುಗಳನ್ನೆಲ್ಲ ಮರೆತು ನಾವೆಲ್ಲ ಇವತ್ತು ರಾಸಾಯನಿಕದಿಂದ ಬೆಳೀತಕ್ಕಂಥ ಬೆಳೆಗಳನ್ನು ಇವತ್ತು ನಾವು ಬೆಳೆದು ಅವುಗಳಿಂದ ಆಹಾರವಾಗಿ ಸೇವನೆ ಮಾಡಿ ಇವತ್ತು ಅನಾರೋಗ್ಯದಿಂದ ನಾವೆಲ್ಲರೂ ಬಳಲ್ತಾ ಇದ್ದೇವೆ. ಸಿರಿಧಾನ್ಯ ಅಂತ ಹೇಳಿದ್ರಿ, ಮತ್ತು ಕಿರಿಧಾನ್ಯ ಅಂತ ಹೇಳಿದ್ರಿ, ಆ ಪದ ಬಳಕೆ ಮಾಡಿದ್ರಿ. ಸಿರಿಧಾನ್ಯಗಳಿಗೂ ಕಿರಿಧಾನ್ಯಗಳಿಗೂ ಇರುವ ವ್ಯತ್ಯಾಸವೇನು? ಯಾವ್ಯಾವ ಸಿರಿಧಾನ್ಯಗಳು, ಯಾವ್ಯಾವ ಕಿರಿಧಾನ್ಯಗಳು? ಕಿರುಧಾನ್ಯ, ಪಂಚರತ್ನ ಮತ್ತು ಸಿರಿಧಾನ್ಯ, ತೃಣಧಾನ್ಯಗಳು ಇವೆಲ್ಲವೂ ಒಂದೇ ಶಬ್ದದಲ್ಲಿ ಬರತಕ್ಕಂಥವು, ಒಂದೇ ಧಾನ್ಯಗಳು. ಈ ಸಿರಿಧಾನ್ಯಗಳಲ್ಲೂ ಅಲ್ಲಿ ನೋಡುವುದಾದರೆ ಸಿರಿಧಾನ್ಯಗಳಲ್ಲಿ ಬರತಕ್ಕಂಥ ಬೆಳೆಗಳು ಇವತ್ತು ನಾವು ಫಾಕ್ಸ್ಟೇಲ್ ಮಿಲೆಟ್ ಅಂತ ಕರಿತೀವಿ, ಅದಕ್ಕೆ ನವಣೆ ಅಂತ ನಾವು ಕನ್ನಡದಲ್ಲಿ ನಾವು ಹೇಳ್ತೀವಿ. ಕೋಡೋ ಮಿಲೆಟ್ ಅಂತ ಇನ್ನೊಂದು ಒಂದು ಮೈನರ್ ಮಿಲೆಟ್ ಬರ್ತದೆ. ಆ ಕೋಡೋ ಮಿಲೆಟ್ ಅಂತಂದರೆ ಇವತ್ತು ನೀವೆಲ್ಲರಿಗೂ ಗೊತ್ತಿರ್ತದೆ, ಅದು ಆರ್ಕ ಅನ್ನತಕ್ಕಂಥದ್ದು. ಮತ್ತು ಇನ್ನೊಂದು ಮುಖ್ಯವಾಗಿರತಕ್ಕಂಥ ಒಂದು ಮೈನರ್ ಮಿಲೆಟ್ಟು ಕಿರುಧಾನ್ಯ ಅಥವಾ ಸಿರಿಧಾನ್ಯ ಯಾವುದಾಗುತ್ತೆ ಅಂತಂದರೆ ಅದು ಲಿಟ್ಲ್ ಮಿಲೆಟ್ ಅನ್ನತಕ್ಕಂಥದ್ದು. ಲಿಟ್ಲ್ ಮಿಲೆಟ್ ಅಂತಂದರೆ ಅದು ಸಾಮೆ. ಮತ್ತು ನಾಲ್ಕನೇದು ಬಂದುಬಿಟ್ಟು ಸಿರಿಧಾನ್ಯದಲ್ಲಿ ಬರತಕ್ಕಂಥದ್ದು ಮುಖ್ಯವಾಗಿ ಕೊರಲೆ ಅನ್ನತಕ್ಕಂಥದ್ದು, ಅದು ಅದರ ಹೆಸರು ಬ್ರೌನ್ ಟಾಪ್ ಮಿಲೆಟ್ ಅಂತ ನಾವು ಕರಿತೇವೆ. ಇನ್ನೊಂದು ಮುಖ್ಯವಾಗಿ ಐದನೆಯದ್ದು ನಾವು ಸಿರಿಧಾನ್ಯವನ್ನು ನೋಡೋದಾದರೆ ಅದರ ಹೆಸರು ಪ್ರೋಸೋ ಮಿಲೆಟ್ ಅಂತ, ಅದರ ಹೆಸರು ಬಂದುಬಿಟ್ಟು ಬರುಗೋ ಅಂತ. ಮತ್ತು ಇನ್ನೊಂದು ಮುಖ್ಯವಾಗಿರತಕ್ಕಂಥ ಒಂದು ಸಿರಿಧಾನ್ಯ ಅದು ಯಾವುದು ಅಂತಂದರೆ ಅದು ಊದಲು, ಅದಕ್ಕೆ ನಾವು ಬಾರ್ನಾರ್ಡ್ ಮಿಲೆಟ್ ಅಂತ ಕರಿತೀವಿ. ಇವೆಲ್ಲವೂ ಸಿರಿಧಾನ್ಯಗಳಲ್ಲಿ ಬರತಕ್ಕಂಥ ಪ್ರಮುಖ ತೃಣಧಾನ್ಯಗಳು, ಪಂಚರತ್ನಗಳು ಮತ್ತು ಕಿರಿಧಾನ್ಯಗಳಂತ ನಾವು ಇವುಗಳಿಗೆ ಕರಿತೀವಿ. ಇನ್ನು ನಾವು ಮೇಜರ್ ಮಿಲೆಟ್ಸ್ಗಳಲ್ಲಿ ನಾವು ನೋಡುವುದಾದರೆ ಮೊಟ್ಟ ಮೊದಲನೇ ಒಂದು ಧಾನ್ಯ ಅದು ಪರ್ಲ್ ಮಿಲೆಟ್ ಅಂತ, ಸಜ್ಜೆ, ಬಾಜ್ರ ಅಂತ ಕರಿತೀವಿ ಸಜ್ಜೆಯನ್ನು. ಮತ್ತು ಎರಡನೇದ್ದು ಬಂದುಬಿಟ್ಟು ಇವತ್ತು ಗ್ರೇಟ್ ಮಿಲೆಟ್ ಅಂತ ಎಲ್ಲರಿಗೂ ಗೊತ್ತಿದೆ, ಯಾಕೆ ಗ್ರೇಟ್ ಮಿಲೆಟ್, ಅದು ಗ್ರೇಟ್ ಮಿಲೆಟ್ ಅಂತ ಕರೀತಾರೆ, ಅದು ಬಂದುಬಿಟ್ಟು ಜೋಳ. ಇನ್ನು ಮುಖ್ಯವಾಗಿ ಇನ್ನೊಂದು ಮೇಜರ್ ಮಿಲೆಟ್ಗಳಲ್ಲಿ ಬರತಕ್ಕಂಥದ್ದು ಮುಖ್ಯವಾಗಿ ಫಿಂಗರ್ ಮಿಲೆಟ್ ಅನ್ನತಕ್ಕಂಥದ್ದು, ಅದಕ್ಕೆ ನಾವು ರಾಗಿ ಅಂತ ಕರಿತೀವಿ. ನಾವು ಒಂದೊಂದನ್ನಾಗಿ ಇವತ್ತು ನವಣೆ ನಾವು ಅದನ್ನು ಸೇವನೆ ಮಾಡುವುದರಿಂದ ಏನು ಉಪಯೋಗಗಳು ಅನ್ನೋದ್ರ ಬಗ್ಗೆ ನಾವು ತಿಳಿಯಬೇಕಾದರೆ ಮೊಟ್ಟ ಮೊದಲಿಗೆ ರೈತರು ತಮ್ಮ ಜಮೀನುಗಳಲ್ಲಿ ಅಟ್ಲೀಸ್ಟ್ ಒಂದು 1/2 ಎಕರೆಯನ್ನಾದರೂ ಕೂಡ ತಮ್ಮ ಕುಟುಂಬಕ್ಕೆ, ತಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ 1/2 ಎಕರೆಯಲ್ಲಿ ಕೂಡ ರೈತರು ಇವತ್ತು ಸಿರಿಧಾನ್ಯಗಳನ್ನು ಬೆಳೆದು ಅದನ್ನು ಆಹಾರವಾಗಿ ಸೇವನೆ ಮಾಡಿ ತಮ್ಮ ಮನೆಯ ಆರೋಗ್ಯವನ್ನು ಕಾಪಾಡಿಕೊಂಡರೆ, ಪ್ರತಿಯೊಬ್ಬರ ಮನೆಯಲ್ಲಿ ಸಿರಿಧಾನ್ಯಗಳನ್ನು ಆಹಾರವಾಗಿ ಸೇವನೆ ಮಾಡಿದರೆ, ಈ ಒಂದು ಆಂದೋಲನವನ್ನು ಮೊಟ್ಟ ಮೊದಲ ಬಾರಿಗೆ ರೈತನು ಇದನ್ನು ಕೈಗೊಂಡರೆ, ಇದು 100% ಇವತ್ತು ದೇಶದಲ್ಲಿ ನಮಗೆ ನಮ್ಮ ದೇಶ ಇವತ್ತು ಸಕ್ಕರೆ ಕಾಯಿಲೆಗೆ, ಇದು ನಮ್ಮ ದೇಶ ಜಗತ್ತಿನ ರಾಜಧಾನಿ ಅಂತ ಹೇಳ್ತಾರೆ. ಸಕ್ಕರೆ ಕಾಯಿಲೆ ಭಾರತ ರಾಜಧಾನಿಯಾಗಿದೆ. ಹಾ, ಜಗತ್ತಿನಲ್ಲಿ ಈ ಸಕ್ಕರೆ ಕಾಯಿಲೆಗೆ ಭಾರತ ದೇಶ ರಾಜಧಾನಿ ಅಂತ ಎನಿಸ್ಕೊಂಡಿದೆ. ಆ ಹೆಸರಿನಿಂದ ತೊಲಗಬೇಕು ಅಂತಂದರೆ ರೈತರು ಏನು ಮಾಡಬೇಕಂದ್ರೆ, ಇವತ್ತು ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಆಗಿರೋ ಕಾರಣಕ್ಕಾಗಿ ಮೊಟ್ಟ ಮೊದಲು ರೈತರು ಇವತ್ತು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ಆಂದೋಲನವನ್ನು ಇವತ್ತು ಅಟ್ಲೀಸ್ಟ್ 1/2 ಎಕರೆಯಲ್ಲನ್ನು ಬೆಳೆದುಬಿಟ್ಟು ಅವುಗಳನ್ನು ಆಹಾರವಾಗಿ ಸೇವನೆ ಮಾಡಿ ಇವತ್ತೇನು ಪ್ರಪಂಚದಲ್ಲಿ 100 ವರ್ಷ ಬದುಕತಕ್ಕಂಥ ವ್ಯಕ್ತಿ ಇವತ್ತು 60 ವರ್ಷಕ್ಕೆ ಬಂದು ತಲುಪಿದೆ ಅಂದರೆ ಕಾರಣ ಈ ಧಾನ್ಯಗಳನ್ನೆಲ್ಲ ಮರೆತು ಬೇರೆ ಯಾವುದೋ ಆಹಾರಕ್ಕೆ ನಾವು ಹೊರಟುಬಿಟ್ಟು ಇವತ್ತು ಲಾಭ ಕೊಡತಕ್ಕಂಥ ಎಲ್ಲ ಆಹಾರಗಳಿಗೆ ಹೊರಟು ಇವತ್ತು ಅನಾರೋಗ್ಯದಿಂದ ದೇಶ ಬಳಲ್ತಾ ಇದೆ, ಜಗತ್ತು ಬಳಲ್ತಾ ಇದೆ. ಆ ಕಾರಣಕ್ಕಾಗಿ ಒಂದೊಂದನ್ನಾಗಿ ನಾವು ಹೇಳ್ಕೊಂಡು ಹೋಗೋಣ. ರೈತರಿಗೆ ಮೊಟ್ಟ ಮೊದಲು ನವಣೆ ಅನ್ನತಕ್ಕಂಥದ್ದು, ಇದು ಆಹಾರವಾಗಿ ಸೇವನೆ ಮಾಡೋದರಿಂದ ಏನು ಲಾಭಗಳು? ಎಲ್ಲರೂ ರೈತರ ಮನೆಯಲ್ಲಿ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಇರತಕ್ಕಂಥ ಸಮಸ್ಯೆ ನರದೌರ್ಬಲ್ಯ ಸಮಸ್ಯೆ, ಕೂತರಿ ಹೇಳಂಗಿಲ್ಲ, ಮೊಣಕಾಲುಗಳ ಪ್ರಾಬ್ಲಮ್ಮು, ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಮೊಣಕಾಲು ಚಿಪ್ಪೆ ತೆಗಿಬೇಕಂತ ಹೇಳ್ತಾರೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಸಕ್ಕರೆ ಕಾಯಿಲೆ ಕಾಡ್ತಾ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿ ಬಿ ಪಿ ಬ್ಲಡ್ ಪ್ರೆಷರ್ ಅನ್ನತಕ್ಕಂಥ ಒಂದು ಕಾಯಿಲೆ ಕಾಡ್ತಾ ಇದೆ. ಮತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಶಕ್ತಿವರ್ಧನೆಯ ಒಂದು ಕಾಯಿಲೆ ಪ್ರತಿಯೊಬ್ಬರ ಮನೆಯಲ್ಲಿ ಇದೆ. ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆಸ್ಪತ್ರೆಗೆ ಹೋಗ್ಬಿಟ್ಟು ಗ್ಲುಕೋಸ್ ಗಿಲ್ಕೋಸ್ ಹಚ್ಕೊಂಡು ಬರ್ತಾರೆ. ನವಣೆ ಆಹಾರವಾಗಿ ಸೇವನೆ ಮಾಡೋದರಿಂದ ನಾವು ಮಧುಮೇಹ ಕಾಯಿಲೆಯನ್ನು ಮತ್ತು ಬಿ ಪಿ ಕಾಯಿಲೆಯನ್ನು ಮತ್ತು ಶಕ್ತಿವರ್ಧನೆಯ ಒಂದು ಏನು ಈ ಕೊರತೆಯನ್ನು ಮತ್ತು ಇನ್ನೊಂದು ಮುಖ್ಯವಾಗಿ ಏನು ನರದೌರ್ಬಲ್ಯದಿಂದ ಬಳಲತಕ್ಕಂಥ ವ್ಯಕ್ತಿಗಳಿಗೆ ಇದು ಭಾಳ ರಾಮಬಾಣವಾಗಿ ಇದು ಕೆಲಸ ಮಾಡ್ತದೆ. ನವಣೆ ಅನ್ನತಕ್ಕಂಥದ್ದು ಇದು ಮೊಟ್ಟ ಮೊದಲನೆಯ ಸಿರಿಧಾನ್ಯದ ಮಹತ್ವ. ಇನ್ನು ಎರಡನೆಯ ಸಿರಿಧಾನ್ಯಕ್ಕೆ ನಾವು ಬಂದರೆ ಎರಡನೆಯ ಸಿರಿಧಾನ್ಯ ಎಲ್ಲರಿಗೂ ಗೊತ್ತಿದೆ, ಅದು ಕೋಡೋ ಮಿಲೆಟ್ ಅಂತ. ಆರ್ಕಾ ಅನ್ನತಕ್ಕಂಥದ್ದು ಭಾಳ ಪ್ರಾಮುಖ್ಯತೆ ಪ್ರತಿಯೊಬ್ಬರಲ್ಲಿ ಇವತ್ತು ಕಾಡತಕ್ಕಂಥದ್ದು. ರಕ್ತ ಉತ್ಪತ್ತಿ ಆಗ್ತಾ ಇಲ್ಲ, ರಕ್ತ ಶುದ್ಧೀಕರಣ ಇಲ್ಲ, ರಕ್ತ ಉತ್ಪತ್ತಿ ಆಗ್ತಲ್ಲ, ರಕ್ತ ಶುದ್ಧೀಕರಣ ಇಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿರತಕ್ಕಂಥದ್ದು ಏನಂತಂದರೆ ಮೂಳೆ ಮಜ್ಜೆಗಳ ಬೆಳವಣಿಗೆ ಕುಂಠಿತ ಆಗೋಗ್ಬಿಟ್ಟಿದೆ. ಇವತ್ತು ರಕ್ತ ಪರಿಶುದ್ಧ ಆಗಬೇಕು, ರಕ್ತ ಕಲ್ಮಶ ಆಗಿರತಕ್ಕಂಥ ರಕ್ತ ಅದು ಪರಿಶುದ್ಧ ಆಗಬೇಕಂತಂದರೆ ಇವತ್ತು ನಾವು ಆರ್ಕ ಅನ್ನವನ್ನು ಸೇವನೆ ಮಾಡಬೇಕು. ರಕ್ತ ಯಾರಿಗೂ ಉತ್ಪತ್ತಿ ಆಗ್ತಾ ಇಲ್ಲ ಅಂಥವರು ಆರ್ಕ ಅನ್ನವನ್ನು ಸೇವನೆ ಮಾಡಬೇಕು. ಯಾರಿಗೆ ಇವತ್ತು ಮೂಳೆ ಮಜ್ಜೆಗಳ ಬೆಳವಣಿಗೆ ಕಡಿಮೆ ಇದೆ ಅಂಥವರು ಆರ್ಕ ಅನ್ನವನ್ನು ಸೇವನೆ ಮಾಡಿದರೆ ಶೇಕಡ 100% ಆ ಕಾಯಿಲೆಗಳು ಆ ಕಾಯಿಲೆಗಳಿಂದ ನಾವು ಹೊರಬರುತ್ತು ಅಂತ ನಾವು ಹೇಳ್ಬೋದು. ಇದು ಎರಡನೆಯ ಸಿರಿಧಾನ್ಯ. ಇನ್ನು ಮೂರನೆಯ ಸಿರಿಧಾನ್ಯಕ್ಕೆ ನಾವು ಬಂದರೆ ಸಾಮೆ ಅನ್ನತಕ್ಕಂಥದ್ದು ಭಾಳ ಪ್ರಮುಖವಾಗಿರತಕ್ಕಂಥ ಒಂದು ಸಿರಿಧಾನ್ಯ. ಪ್ರತಿಯೊಬ್ಬರಿಗೆ ಇವತ್ತು ಚಿಕ್ಕ ಮಕ್ಕಳಿಗೆ 6 ವರ್ಷದಿಂದ ಮುಟ್ಟಾಗುವುದಕ್ಕೆ ಪ್ರಾರಂಭ ಆಗ್ತಾ ಇದೆ. 6 ವರ್ಷಕ್ಕೆ ಋತುಚಕ್ರ ಇವತ್ತು ಪ್ರಾರಂಭ ಆಗ್ತಾ ಇದೆ. ಎಂಥ ದುರಂತ ಇದು ಅಂತಂದರೆ ಇವತ್ತು ನಾವು ಸೇವನೆ ಮಾಡತಕ್ಕಂಥ ಆಹಾರಗಳಲ್ಲಿ ಎಲ್ಲದರಲ್ಲಿ ಕೂಡ ಇವತ್ತು ಪ್ರತಿಯೊಂದರಲ್ಲಿ ಕೂಡ ಕಲ್ಮಶ ಅದರಲ್ಲಿ ಸೇರಿ ಇವು ಕಲ್ಮಶ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಸಾಕಷ್ಟು ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತು 6 ವರ್ಷದ ಒಂದು ಸಣ್ಣ ಮಗು ಋತುಚಕ್ರದ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಒಂದು ಮಗು ರಕ್ತಸ್ರಾವ ಆಗ್ತಾ ಇದೆ ಅಂತೇಳಿ ಹಾಸ್ಪಿಟ್ಲಿಗೆ ಹೊರಟ್ರೆ ಡಾಕ್ಟ್ರು 108 ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅದು ನಿಯಂತ್ರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಯಾರಿಗೆ ಮುಟ್ಟಿನ ಸಮಸ್ಯೆ ಆಗ್ತಾ ಇದೆ ಇವತ್ತು, ಯಾರಿಗೆ ಬಂಜೆತನ ಕಾಣ್ತಾ ಇದೆ, ಯಾರಿಗೆ ಅಂಡಾಣು ಮತ್ತು ವೀರ್ಯಾಣುಗಳ ಅಂಶ ಕಡಿಮೆ ಇದೆ ಮತ್ತು ಯಾರಿಗೆ ಅಧಿಕ ಉಷ್ಣಾಂಶ ಇದೆ ಅಂಥವರು ಸಾಮೆ ಅನ್ನವನ್ನು ಸ್ವೀಕಾರ ಮಾಡಿದರೆ, ಸಾಮೆ ಅನ್ನವನ್ನು ಆಹಾರವಾಗಿ ಸೇವನೆ ಮಾಡಿದ್ದೆ ಆದಲ್ಲಿ ಈ ಬಂಜೆತನದ ಸಮಸ್ಯೆ, ಅಂಡಾಣು ಮತ್ತು ವೀರ್ಯಾಣುಗಳ ಅಂಶ ವೃದ್ಧಿಯಾಗುವುದಕ್ಕೆ ಮತ್ತು ಅಧಿಕ ಉಷ್ಣಾಂಶ ಇರತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಸಹಕಾರಿಯಾಗ್ತದೆ ಮತ್ತು ಆ ರೋಗಗಳಿಂದ ದೂರ ಸರಿಸಿ ಅನಾರೋಗ್ಯದಿಂದ ಬಳಲತಕ್ಕಂಥ ವ್ಯಕ್ತಿಗಳನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳುತ್ತದೆ ಅಂತಕ್ಕಂಥದ್ದು ವಿಷಯ ನಾವು ಅದು ಎದರಿಂದ ತಿಳಿಬೇಕಂದ್ರೆ ಸಾಮೆಯಿಂದ ಸಿರಿಧಾನ್ಯ ಅಂತ ನಾವು ತಿಳಿಬೋದು. ಕೊರಲೆ ಬಗ್ಗೆ ಭಾಳ ಅತ್ಯುತ್ತಮ ಕಿರುಧಾನ್ಯಗಳಲ್ಲಿ ಕೊರಲೆ ಕೂಡ ಒಂದು. ಕೊರಲೆ ಇದಕ್ಕೆ ನಾವು ಇಂಗ್ಲೀಷ್ನೊಳಗೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೆ ಸಮಸ್ಯೆ ಇದು, ಬೆಳಗಿನ ಜಾವದ ಸಮಸ್ಯೆ. ಇವತ್ತು ಹೊಟ್ಟೆ ಸಾಫ್ ಆಗ್ತಾ ಇಲ್ಲ, ಪ್ರತಿಯೊಬ್ಬರು ಮಲಬದ್ಧತೆಯಿಂದ ಬಳಲಿ ಹೋಗ್ತಾ ಇದ್ದಾರೆ ಮತ್ತು ಜೀರ್ಣಕ್ರಿಯೆಗೆ ಭಾಳ ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ಆ ಜೀರ್ಣಕ್ರಿಯೆ ಅನಾನುಕೂಲ ಅಂದರೆ ಆ ಒಂದು ಪಚನಕ್ರಿಯೆಗೆ ಏನನ್ನು ಅದು ಅನಾನುಕೂಲ ಆಗಿತ್ತು ಅಂತಂದರೆ ಆ ಒಂದು ಜೀರ್ಣಕ್ರಿಯೆಗೆ ಸಹಕಾರಿ ಮಾಡತಕ್ಕಂಥ ಸಿರಿಧಾನ್ಯ ಅದು ಕೊರಲೆ ಅಂತ ನಾವು ಹೇಳ್ಬೋದು. ಮತ್ತು ಇವತ್ತು ಮಲಬದ್ಧತೆ, ಪ್ರತಿಯೊಬ್ಬರಿಗೂ ಮಲಬದ್ಧತೆ, ಏನೆಲ್ಲ ತಿಂದುಬಿಟ್ಟು ಬೇರೆ ಬೇರೆ ಔಷಧಗಳು ಡ್ರಗ್ಸ್ ಔಷಧಗಳನ್ನು ತಿಂದುಬಿಟ್ಟು ಬೆಳಿಗ್ಗೆ ಏನು ಹೊಟ್ಟೆಯನ್ನು ಸಾಫ್ ಮಾಡಿಕೊಳ್ಳೋದಕ್ಕೆ ಹೋಗ್ತಾರೆ ಅದು ಭಾಳ ಅತ್ಯಂತ ಅದು ದುರಂತ ಅಂತ ನಾವು ಹೇಳ್ಬೋದು. ಕೃತಕವಾಗಿ ಪ್ರಯೋಗ ಮಾಡ್ತಾರೆ, ಹಾಂ ಕೃತಕವಾಗಿ ಪ್ರಯೋಗ ಮಾಡಿ ಹೊಟ್ಟೆಯನ್ನು ಸಾಫ್ ಮಾಡತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಅವೆಲ್ಲ ಆಗಬಾರದು. ಇವತ್ತು ಜೀರ್ಣಕ್ರಿಯೆಗೆ ಸಹಕಾರಿ ಕೊಡಬೇಕು. ಆಮೇಲೆ ಮತ್ತೆ ಏನು ಇವತ್ತು ನರದೌರ್ಬಲ್ಯದ ಸಮಸ್ಯೆಯನ್ನು ಕೂಡ ನಿರ್ವಹಣೆ ಮಾಡತಕ್ಕಂಥ ಶಕ್ತಿ ಕೊರಲಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರ ಮನೆಯಲ್ಲಿ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇದೆ, ಜೀರ್ಣಕ್ರಿಯೆ ಸಮಸ್ಯೆ, ಪ್ರತಿಯೊಬ್ಬರ ಮನೆಯಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಇದೆ. ಆ ಕಾರಣಕ್ಕಾಗಿ ಇವೆಲ್ಲ ಸಮಸ್ಯೆಗಳು ಯಾರಿಗಾದರೂ ಇದ್ರ ದಯಮಾಡಿ ಅದು ಕೊರಲೆ ಅನ್ನವನ್ನು ಸ್ವೀಕಾರ ಮಾಡಿ ಕೊರಲೆ ಅನ್ನವನ್ನು ಆಹಾರವಾಗಿ ಸೇವನೆ ಮಾಡಿದ್ದೇ ಆದಲ್ಲಿ ಈ ರೋಗಗಳಿಂದ ಮುಕ್ತಿ ಪಡೆಯಬಹುದು ಎನ್ನತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಬರಗು ಬಗ್ಗೆ ಹೇಳಿ ಸರ್. ಇನ್ನು ಮುಂದಿನದು ಮುಖ್ಯವಾಗಿ ಬರಗು. ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಸಣ್ಣ ಸಣ್ಣ ಪುಟ್ಟ ಚರ್ಮ ಕಾಯಿಲೆಗಳನ್ನು ನಾವು ನೋಡ್ತೀವಿ. ಇದಕ್ಕೆ ಬರಗು ಅನ್ನೋದಕ್ಕೆ ನಾವು ಇಂಗ್ಲೀಷ್ ಒಳಗೆ ಪ್ರೋಸೋಮಿಲೆಟ್ ಅಂತ ಕರಿತೀವಿ ನಾವು. ನೀವು ಪ್ರತಿಯೊಬ್ಬರ ಮನೆಯಲ್ಲಿ ಚರ್ಮ ಕಾಯಿಲೆಗಳು ಮಕ್ಕಳು ಇವತ್ತು ನೋಡ್ರಿ, ಹಾಸ್ಪಿಟ್ಲಲ್ಲಿ ನಾವು ಹೋದರೆ ಎಲ್ಲ ಡಾಕ್ಟರ್ಗಳಿಂದ ಅತಿ ಹೆಚ್ಚು ಫೀಸ್ ಇರತಕ್ಕಂಥದ್ದು ಚರ್ಮ ಕಾಯಿಲೆ ಡಾಕ್ಟರ್ಗಳು ತೊಗೊತಾ ಇರ್ತಾರೆ. ಯಾಕಂದರೆ ಚರ್ಮ ಕಾಯಿಲೆಗೆ ಅತ್ಯಂತ ದುಬಾರಿ ಔಷಧಿಗಳು ಇವೆಲ್ಲ. ಪ್ರತಿ ಒಂದು ಸಾರಿ ನಾವು ಚರ್ಮದ ಕಾಯಿಲೆದ ಏನು ಡಾಕ್ಟರ್ ಹತ್ರ ಹೋದರೆ ನಮಗೆ ಏನಿಲ್ಲ ಅಂದರೆ 1500 ರೂಪಾಯಿಗಳು ಖರ್ಚಾಗುತ್ತೆ. ದಯಮಾಡಿ ಬರುಗು ಎನ್ನತಕ್ಕಂಥ ಸಿರಿಧಾನ್ಯದ ಒಂದು ಮಹತ್ವವನ್ನು ತಿಳಿದುಕೊಂಡು ಯಾರಿಗೆ ಚರ್ಮ ಕಾಯಿಲೆಗಳು ಬರ್ತವೆ, ಚರ್ಮ ಕಾಯಿಲೆಗೆ ಇದು ರಾಮಬಾಣ ಬರಗು. ಆ ಕಾರಣಕ್ಕಾಗಿ ಇನ್ನೊಂದು ಮುಖ್ಯವಾಗಿರತಕ್ಕಂಥ ವಿಷಯ, ಕೊಲೆಸ್ಟ್ರಾಲ್ನಿಂದ ಬಳಲತಕ್ಕಂಥ ಜನಗಳು ಬಹಳಷ್ಟು ಇದ್ದಾರೆ. ಕೊಲೆಸ್ಟ್ರಾಲ್ ಇವತ್ತು ಯಾರ್ಯಾರಿಗೆ ಇದೇ ಸಮಸ್ಯೆ, ಅಂಥವರು ಬರುಗು ಅನ್ನವನ್ನು ಸ್ವೀಕಾರ ಮಾಡಬೇಕು, ಆಹಾರವಾಗಿ ಸೇವನೆ ಮಾಡಬೇಕು. ನಂತರ ಇನ್ನೊಂದು ಮುಖ್ಯವಾಗಿರತಕ್ಕಂಥ ವಿಷಯ ಬರುಗುನಿಂದ ಇದೇನು ಮಾಡ್ತದಂತಂದ್ರೆ, ಮುಖ್ಯವಾಗಿ ಈ ಚರ್ಮ ಏನು ಚಿಕ್ಕ ವಯಸ್ಸಿಗೆ ಸುಕ್ಕು ಕಟ್ಟಿಬಿಡ್ತದೆ, ಕೆಲವರಿಗೆ ಸುಕ್ಕು ಸುಕ್ಕು ಕಟ್ಟಿಬಿಡ್ತದೆ, ಮುಖದ ಮೇಲೆಲ್ಲ ಲೈನ್ಗಳು ಬರ್ತಾವ, ಮುಖದ ಮೇಲೆಲ್ಲ ಎಲ್ಲ ಇದೇನು ಮುದುಕರು ಟೈಪ್ ಚರ್ಮ ಆಗಿಬಿಡ್ತದೆ, ಕೈಗಳೆಲ್ಲ ಮುದುಕರು ಟೈಪ್ ಚರ್ಮ ಆಗಿಬಿಡ್ತದೆ. ಅಂಥವರು ದಯಮಾಡಿ ಬರಗು ಸೇವನೆ ಮಾಡಬೇಕು. ಬರಗು ಸೇವನೆಯನ್ನು ಮಾಡಿದೆ ಆದಲ್ಲಿ ತ್ವಚೆಯ ಹೊಳಪನ್ನು ವೃದ್ಧಿ ಮಾಡತಕ್ಕಂಥ ಶಕ್ತಿ ಅದು ಬರುಗು ಸಿರಿಧಾನ್ಯಕ್ಕಿದೆ, ಬರುಗು ತೃಣಧಾನ್ಯಕ್ಕಿದೆ, ಬರುಗು ಪಂಚರತ್ನಕ್ಕಿದೆ ಅನ್ನತಕ್ಕಂಥ ಮಾಹಿತಿಯನ್ನು ಇಲ್ಲಿ ನಾನು ಕೊಡುವುದಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ನಂತರದಲ್ಲಿ ಊದಲು ಒಂದು ಈ ಸಿರಿಧಾನ್ಯಗಳ ಪಟ್ಟಿಯಲ್ಲಿದೆ, ಊದಲ ಬಗ್ಗೆ ಏನು? ಅತ್ಯಂತ ಭಾಳ ಪ್ರಮುಖವಾಗಿರತಕ್ಕಂಥ ಮತ್ತೊಂದು ಸಿರಿಧಾನ್ಯ. ತಾವು ಪ್ರಶ್ನೆ ಕೇಳಿದ್ದು ಭಾಳ ಅತ್ಯದ್ಭುತವಾಗಿರತಕ್ಕಂಥದ್ದು. ಕಾರಣ ಊದಲು ಇವತ್ತು ಎಲ್ಲರಿಗೂ ಸಮಸ್ಯೆ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಉಂಟು. ಇವತ್ತು ಯಾರಿಗಿಲ್ಲ ಇವತ್ತು ಕಿಡ್ನಿ ಸಮಸ್ಯೆ, ಯಾರಿಗಿಲ್ಲ ಇವತ್ತು ಲಿವರ್ ಸಮಸ್ಯೆ, ಯಾರಿಗಿಲ್ಲ ಥೈರಾಯ್ಡ್ ಸಮಸ್ಯೆ, ಸಂತಾನದ ಕೊರತೆಗಳು, ಪ್ರತಿಯೊಬ್ಬರಿಗೂ ಕಿಡ್ನಿ ಸಮಸ್ಯೆಗಳು, ಪ್ರತಿಯೊಬ್ಬರಿಗೂ ಲಿವರ್ ಸಮಸ್ಯೆಗಳು, ಪ್ರತಿಯೊಬ್ಬರಿಗೂ ಪ್ಯಾಂಕ್ರೀಸ್ ಅನ್ನತಕ್ಕಂಥ ಒಂದು ಡಿಸೀಸ್ಗಳು ಇವೇನುಗಳಿದಾವ ಇವತ್ತು. ಲಿವರ್ ಸಮಸ್ಯೆ ಆಗಿರ್ಬೋದು, ಜಾಂಡಿಸ್ ಸಮಸ್ಯೆ ಆಗಿರ್ಬೋದು, ಆಮಂತರ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಈ ಒಳಗೆ ದೇಹದಲ್ಲಿರ್ತಕ್ಕಂಥ ಮೃದು ಅಂಗಾಂಗಗಳಿಗೆ ಏನಾದರೂ ಒಂದು ಡ್ಯಾಮೇಜ್ ಆದರೆ ದಯಮಾಡಿ ಊದಲು ಅನ್ನವನ್ನು ನಾವು ಮನೆಯಲ್ಲಿ ಇವುಗಳನ್ನು ಯಾವ ರೀತಿ ಅಡುಗೆ ಮಾಡಬೇಕು, ಯಾವ ರೀತಿ ಇದನ್ನು ಕೊಚ್ಚಬೇಕು, ಕುದಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇದನ್ನು ನಾವು ಊದಲನ್ನು ದಯಮಾಡಿ ಆಹಾರದಲ್ಲೇ ಬಳಕೆ ಮಾಡ್ಕೋಬೇಕು, ಆಹಾರದಲ್ಲಿ ಬಳಕೆ ಮಾಡಲೇಬೇಕು. ಯಾಕಂದರೆ ಅತಿ ಹೆಚ್ಚು ಲಿಕ್ಕರ್ಸ್ಗಳು ಯೂಸ್ ಆಗ್ತಾ ಇದೆ ಇವತ್ತು, ಲಿಕ್ಕರ್ಸ್ಗಳ ಸೇವನೆ ಜಾಸ್ತಿ ಆಗಿದೆ, ಲಿಕ್ಕರ್ಸ್ ಸೇವನೆ ಮಾಡಿ ಲಿವರ್ಸ್ಗಳೆಲ್ಲ ಕಳೆದುಕೊಂಡು ಬಿಟ್ಟಿದ್ದಾರೆ. ಮತ್ತು ಇವತ್ತು ಕಿಡ್ನಿ ಸಮಸ್ಯೆ ಪ್ರತಿಯೊಬ್ಬರಿಗೆ ಆಗ್ತಾ ಇದೆ. ಕಿಡ್ನಿದು ಸಮಸ್ಯೆ ಏನಾರು ಆಯ್ತಂದರೆ ಎಷ್ಟು ಖರ್ಚುಗಳಿದೆ ಆಸ್ಪಿಟ್ಲಿಗೆ ಗೊತ್ತಿದೆ. ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಹಾಸಿಗೆ ಅದು ಯಾವುದಾದ್ರೂ ಇದ್ದರೆ ಅದು ಆಸ್ಪತ್ರೆ ಹಾಸಿಗೆ ಎನ್ನತಕ್ಕಂಥ ಮಾತನ್ನು ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಅತ್ಯಂತ ಶ್ರೀಮಂತ, ಜಗತ್ತಿನ ಶ್ರೀಮಂತ ವ್ಯಕ್ತಿ, ಸಂಸ್ಥಾಪಕರಾಗಿರ್ತಕ್ಕಂಥ ಸ್ಟೀವ್ ಜಾಬ್ಸ್ ಅನ್ನತಕ್ಕಂಥವರು 2011 ಅವರು ತೀರಿ ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಇದ್ದುಕೊಂಡೇ ಅದನ್ನು ಹೊರಗಡೆ ಬಂದು ಈ ಒಂದು ಸಂದೇಶವನ್ನು ಕೊಡ್ತಾರೆ. ದಯಮಾಡಿ ನಾವು ನಮ್ಮ ಜೀವನದಲ್ಲಿ ಹಣವನ್ನು ಗಳಿಸುವುದಕ್ಕಾಗಿ ಹಿಂದೆ ಬೀಳಬೇಡಿ, ಹಣದ ಹಿಂದೆ ಬೀಳಬೇಡಿ. ಜೀವನದಲ್ಲಿ ವ್ಯಾಪಾರಕ್ಕಾಗಿ ಬರೀ ವ್ಯಾಪಾರ ಅಂತ ಹಿಡಿಬೇಡ್ರಿ. ಜೀವನದಲ್ಲಿ ಖುಷಿ ಎಲ್ಲಿದೆ ಆ ಜಾಗಗಳನ್ನು ಹುಡುಕಿ, ಖುಷಿ ಕೊಡತಕ್ಕಂಥ ಜಾಗಗಳನ್ನು ಹುಡುಕಿ, ನೆಮ್ಮದಿ ಕೊಡತಕ್ಕಂಥ ಒಂದು ಸ್ಥಳಗಳನ್ನು ಹುಡುಕಿ, ಮಕ್ಕಳ ಜೊತೆಗೆ ಕಾಲವನ್ನು ಕಳೆಯಿರಿ, ಮನೆ ಕುಟುಂಬದ ಜೊತೆಗೆ ಕಾಲವನ್ನು ಕಳೆಯಿರಿ, ತಂದೆ ತಾಯಿಗಳ ಜೊತೆಗೆ ಅತ್ಯಂತ ಸಮಯವನ್ನು ಅವರ ಜೊತೆಗೆ ಪ್ರೀತಿಯಿಂದ ಕಳೀರಿ. ಪ್ರೀತಿ ಅನ್ನತಕ್ಕಂಥದ್ದು ಮತ್ತು ಖುಷಿ ಅನ್ನತಕ್ಕಂಥದ್ದು, ನೆಮ್ಮದಿ ಅನ್ನತಕ್ಕಂಥದ್ದು ನಮಗೆ ಹಣದಿಂದ ಬರಲ್ಲ. ನೀವೇನಾದರೂ ಒಂದು ವೇಳೆ ಇದರಿಂದ ಬಿದ್ದಿಲ್ಲ ಅಂದರೆ ನೀವು ಅತ್ಯಂತ ದುಬಾರಿಯಾಗಿರ್ತಕ್ಕಂಥ ಆಸೆಗೆ ಸೇರೇ ಸೇರ್ತೀರಿ ಅನ್ನತಕ್ಕಂಥ ಒಂದು ಮಾಹಿತಿಯನ್ನು, ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಒಂದು ಸಂದೇಶವನ್ನು ಸ್ಟೀವ್ ಜಾಬ್ಸ್ ಅವರು ಕೊಡತಕ್ಕಂಥ ಒಂದು ಸಂದೇಶ. ಆ ಕಾರಣಕ್ಕಾಗಿ ಅವರು ವ್ಯಾಪಾರದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವು ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ನಾವು ಯಾವ ಸಂದೇಶವನ್ನು ಸ್ವೀಕಾರ ಮಾಡಬೇಕಂದ್ರೆ, ಇವತ್ತು ನಮಗಿರತಕ್ಕಂಥ ಇದೇನು ಇವತ್ತು ಪುರಾತನ ಕಾಲದಿಂದ ಬಂದಿರತಕ್ಕಂಥ ಇವು ಬೆಳೆಗಳು, ನಮ್ಮ ಸಿರಿಧಾನ್ಯಗಳು, ತೃಣಧಾನ್ಯಗಳು, ಕಿರುಧಾನ್ಯಗಳು ಮತ್ತು ಪಂಚರತ್ನಗಳಂತ ನಾವು ಏನು ಕರಿತೀವಿ, ಆಹಾರಗಳನ್ನು ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆನ್ನತಕ್ಕಂಥ ಒಂದು ನಾವು ಏನು ಸಂದೇಶವನ್ನು ತಮ್ಮ ಈ ಒಂದು ವೇದಿಕೆ ಮುಖಾಂತರ ನಾನು ಕೊಡುವುದಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದೊಳಗಡೆಗೆ ಈ ಎಲ್ಲ ಧಾನ್ಯಗಳನ್ನು ಬೆಳೆಯೋ ರೈತರು ಇದ್ದರು, ಈಗಲೂ ಅಲ್ಪ ಸ್ವಲ್ಪ ಇದ್ದಾರೆ. ಆದರೆ ರೈತರ ಸಮಸ್ಯೆಗಳೇನೆಂದರೆ, ಈ ಸಿರಿಧಾನ್ಯಗಳನ್ನು ಬೆಳೆದ ನಂತರ ಅವುಗಳಿಗೆ ಮಾರುಕಟ್ಟೆಯ ಕೊರತೆ, ಅವುಗಳನ್ನು ಸಂಸ್ಕರಿಸುವ ಘಟಕಗಳ ಕೊರತೆ, ಇದೆಲ್ಲ ರೈತರಲ್ಲಿ ಕಾಡ್ತಾ ಇದೆ. ರೈತರು ಇವನ್ನಷ್ಟೇ ಬೆಳೆದಿಟ್ಕೊಂಡು ಅವ್ರಿಗೆ ಹಣ ಸಿಗೋಲ್ಲ, ಅವ್ರಿಗೆ ಆಹಾರ ಭದ್ರತೆ ಒಂದಿಷ್ಟು ಆಗ್ಬೋದು, ಅವ್ರ ಕುಟುಂಬಕ್ಕೂ ಹಣ ಬೇಕು, ಬೇರೆ ಬೇರೆ ಖರ್ಚು ವೆಚ್ಚಗಳಿಗೆ ಹಣ ಬೇಕು. ಹಾಗಾಗಿ ರೈತರ ಈ ಸಮಸ್ಯೆಗಳಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೇಗೆ ಮಾಡಲಾಗಿದೆ? ಅತ್ಯಂತ ಒಂದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ತಾವು ಕೇಳಿದ್ರಿ, ಭಾಳ ಅತ್ಯದ್ಭುತವಾಗಿದೆ. ಈ ಸಮಸ್ಯೆ ಪ್ರತಿಯೊಬ್ಬರಿಗೆ ಕಾಡ್ತಾ ಇದೆ. ಈ ಒಂದು ಕೊರತೆ ಪ್ರತಿಯೊಬ್ಬರು ಅದನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆ ಪ್ರತಿಯೊಬ್ಬರ ಮನೆಯಲ್ಲಿ, ಏನು ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರೈತನ ಮನೆಯಲ್ಲಿ ಇದು ಕಾಡ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಸಿರಿಧಾನ್ಯಗಳ ಮಾರ್ಕೆಟ್ಟು ಇವತ್ತು ಈಗಾಗಲೇ ಸಿರಿಧಾನ್ಯಗಳ ಮಹತ್ವ ಪ್ರತಿಯೊಬ್ಬರಿಗೆ ತಿಳಿತಾ ಇದೆ. ಮೊದಲೆಲ್ಲ ಇದು ಯಾರ ಮನೆಯಲ್ಲಿ ನವಣೆ ಅನ್ನ ಮಾಡ್ತಿದ್ರು, ಅವರ ಮನೆ ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ಕಡುಬಡತನದಲ್ಲಿದೆ ಎನ್ನತಕ್ಕಂಥ ಮಾಹಿತಿಯನ್ನು ಪ್ರತಿಯೊಬ್ಬರು ಬೇರೆಯವ್ರಿಗೂ ಅದನ್ನು ಬಟ್ಟು ಮಾಡಿ ತೋರಿಸ್ತಕ್ಕಂಥ ಒಂದು ಈ ಒಂದು ಸನ್ನಿವೇಶಗಳು ಆಗಿನ ಕಾಲದಲ್ಲಿ ಇದ್ದವು. ಆಗ ಅಕ್ಕಿ ಅನ್ನವನ್ನವರು ಶ್ರೀಮಂತರು. ಹಾಂ, ಆಗ ಹಬ್ಬ ಹುಣ್ಣಿಮೆಗೆ ನಾವು ಚಿಕ್ಕವರಿರೋ ಕಾಲಕ್ಕೆ ಹಬ್ಬ ಹುಣ್ಣಿಮೆಗೆ ಅಕ್ಕಿಯನ್ನು ಮಾಡಿಬಿಟ್ರೆ ನಾವು ಅದನ್ನು ಅನುಭವವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈಗಲೂ ಕೂಡ ನಾವು ಅದನ್ನು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಕಾರಣ ಇಷ್ಟೇ, ಆಗ ಸಿರಿಧಾನ್ಯಗಳು ಯಾರ ಮನೆಯಲ್ಲಿ ಇರ್ತಿತ್ತು ಅದು ಬಡತನದ ಮನೆ ಅಂತ ಕರಿತಿದ್ರು. ಈಗ ಅದು ಅಲ್ಲ, ಅದು ಬದಲಾಗಿಬಿಟ್ಟಿದೆ. ಇವತ್ತು ಮೊದಲು ಅನ್ನ ಯಾರ ಮನೆಯಲ್ಲಿ ಇರ್ತಿದ್ದಿಲ್ಲ, ಬಡವರ ಮನೆಯಲ್ಲಿ. ಈಗ ಅನ್ನ ಪ್ರತಿಯೊಬ್ಬರ ಮನೆಯಲ್ಲಿ, ಅಕ್ಕಿಯನ್ನು ಪ್ರತಿಯೊಬ್ಬರ ಮನೆಯಲ್ಲಿದ್ದರೆ ಇವತ್ತು ನಾವು ಆಗರ್ಭ ಶ್ರೀಮಂತರ ಮನೆಯಲ್ಲಿ ನಾವು ಕಾಣುವುದಾದರೆ ಅದು ಸಿರಿಧಾನ್ಯಗಳ ಆಹಾರ ಮಾತ್ರ. ಬೇರೆ ಇವತ್ತು ಬಡವರ ಮನೆಯಲ್ಲಿ ಇವತ್ತು ನಾವು ಸಿರಿಧಾನ್ಯಗಳ ಆಹಾರವನ್ನು ನಾವು ನೋಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಮಾರ್ಕೆಟ್ ಸಮಸ್ಯೆ ಯಾಕೆ, ನಾನು ಯಾಕೆ ಹೇಳಿದೆ ಅರ್ಧ ಎಕರೆಯಲ್ಲೇ ಬೆಳೀರಿ ಅಂತಂತಂದರೆ, ಮಾರ್ಕೆಟ್ ಸಮಸ್ಯೆ ಇದೆ, ಖಂಡಿತವಾಗಲೂ ಇದೆ. ಮಾರುಕಟ್ಟೆ ಸಮಸ್ಯೆ ಏನು, ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಮತ್ತು ಇವುಗಳ ಆಂದೋಲನ ಹೆಚ್ಚಾಗಿ ಜನಗಳಿಗೆ ಇವುಗಳ ಬಗ್ಗೆ ಅವೇರ್ನೆಸ್ ಮೂಡಿ ಇವುಗಳದ್ದು ಏನು ಸೇವನೆ ಮಾಡೋದರಿಂದ ಯಾವ ರೀತಿ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಇವುಗಳ ಮಹತ್ವ ಏನು ಅನ್ನತಕ್ಕಂಥದ್ರ ಬಗ್ಗೆ ರೈತರಿಗೆ ತಿಳಿದು, ಮತ್ತು ಸಮಾಜಕ್ಕೆಲ್ಲ ತಿಳಿದು, ಪ್ರತಿಯೊಬ್ಬರು ಏನು ಅನಾರೋಗ್ಯದಿಂದ ಬಳಲತಕ್ಕಂಥ ಪ್ರತಿಯೊಬ್ಬರಿಗೆ ಈ ಸಂದೇಶವನ್ನು ಮುಟ್ಟಿದಾಗ ಮಾರುಕಟ್ಟೆ ಸಮಸ್ಯೆ ಆಗಲ್ಲ. ಅದು ತಾನು ಇವತ್ತು ನೋಡ್ರಿ, ನೀವು ಬೇರೆ ನಾವು ಬಿಗ್ ಬಜಾರ್ಗಳಿಗೆ, ಸೂಪರ್ ಬಜಾರ್ಗಳಿಗೆ, ಮಾಲ್ಗಳಲ್ಲಿ ನಾವು ಇದನ್ನು ಖರೀದಿ ಮಾಡಿದರೆ ಸಿರಿಧಾನ್ಯನ, ಸಿರಿಧಾನ್ಯ ನಮಗೆ 120 ರೂಪಾಯಿ, 110 ರೂಪಾಯಿ, ಕೆಲವೊಂದು ಮಾಲ್ಗಳಲ್ಲಿ ನೀವು ಇಲ್ಲೇ ನಾವು ಉಲ್ಕೋಟಿಕೆ ಬೇಕೆ, ಅಲ್ಲಿ ನೀವು ಒಂದು ಸಿರಿಧಾನ್ಯದ ಒಂದು ಆಹಾರದ ಒಂದು ಕ್ಯಾಂಟೀನ್ ಮಾಡಿದ್ದಾರೆ ಅವರು, ಉಪಹಾರ ಅಲ್ಲಿ ಸೇವನೆ ಮಾಡಿದರೆ ಪೊಡ್ಡುಗಳು ತಗೊಂಡ್ರೆ ಸಿರಿಧಾನ್ಯದ್ದು, ಅದಕ್ಕೆ ಡಬಲ್ ಟ್ರಿಬಲ್ ಚಾರ್ಜ್ ಇರ್ತದೆ ಅದಕ್ಕೆ, ಅದಕ್ಕೆ ಅಷ್ಟೊಂದು ರೇಟ್ಗಳು. ಕಾರಣ ಅದ್ರ ಬಗ್ಗೆ ಏನು ಅವೇರ್ನೆಸ್ ಇದೆ, ಯಾರಿಗೆ ಗೊತ್ತಿರ್ತದ ಅದು ಆಟೋಮೆಟಿಕಲಿ ಅದು 100% ಮಾರ್ಕೆಟಿಗೆ ಬರ್ತದೆ, ಮಾರ್ಕೆಟ್ನಲ್ಲೇ ಡಿಮ್ಯಾಂಡ್ ಆಗ್ತದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಈಗ ಮಾತ್ರ ಮಾರ್ಕೆಟ್ ಸಮಸ್ಯೆ ಇದೆ ಇಲ್ಲಂತ ನಾವು ಹೇಳಲ್ಲ. ಕಾರಣ ಅದು ಬರಬರ್ತಾ ಕಾಲ ಕಳೆದಂಗೆ ಅದರ ಮಾರ್ಕೆಟ್ಟು ಡಿಮ್ಯಾಂಡ್ ಆಗೇ ಆಗುತ್ತೆ. ಮೊದಲೆಲ್ಲ ಯಾರೂ ಸೈಟ್ಗಳು ಬಗ್ಗೆ, ನೀವು ರೋಡ್ಗಳ ಬಗ್ಗೆ ಯಾರೂ ಕಾಳಜಿ ಮಾಡ್ತಿರಲಿಲ್ಲ. ಇವತ್ತು ರೋಡ್ ಮಾಡಿ ಆ ಕಡೆ ಅಭಿವೃದ್ಧಿ ಆದರೆ ಇನ್ನೊಂದು ಕಡೆ ನಾವು ಒಂದು ನಿಸರ್ಗವನ್ನು ಕಳ್ಕೊಳ್ತಾ ಇದ್ದೀವಿ. ಈಗ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿನೇ ಮನ್ನಾಪುರ ಸಿರಿಧಾನ್ಯಗಳಿಗೆ ಎಸ್ ಸರ್ಕಾರವೇ ಸ್ವತಃ ಅಲ್ಲಿ ನಿಂತು ಸಿರಿಧಾನ್ಯ ಬೆಳೆಗಾರರಿಗೆ ಸಿರಿಧಾನ್ಯಗಳನ್ನು ಬೆಳೀರಿ, ಇದು ಸಿರಿಧಾನ್ಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿದಂಥ ಸಂದರ್ಭಗಳು. ಆದರೆ ಇತ್ತೀಚೆಗೆ ಅಲ್ಲಿ ರೈತರು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಆ ಧಾನ್ಯಗಳು ಇನ್ನೂ ಆದರೂ ಹಾಗೆ ಸ್ಟಾಕ್ ಇದ್ದಾವೆ. ಒಂದು ಮಾರ್ಕೆಟೇ ಇಲ್ಲ, ಖರೀದಿ ಮಾಡೋರು ಮುಂದೆ ಬರ್ತಾ ಇಲ್ಲ, ಹೊರ ರಾಜ್ಯದವರು ಬಂದಾಗೆ ತುಂಬ ಕಡಿಮೆ ಬೆಲೆಗೆ ಕೇಳುವಂಥದ್ದು, ಈ ಥರದೆಲ್ಲ ಸಮಸ್ಯೆಗಳನ್ನು ಇವತ್ತಿಗೂ ರೈತರು ಎದುರಿಸ್ತಾ ಇದ್ದಾರೆ. ರೈತರ ಬೇಡಿಕೆ, ರೈತರ ಅಹವಾಲು ಏನು ಅಂದರೆ, ನಮಗೆ ಸ್ಥಳೀಯವಾಗಿ ಸಿರಿಧಾನ್ಯಗಳ ಸಂಸ್ಕರಣ ಘಟಕಗಳು ಇದ್ದರೆ ನಾವೇ ಅದನ್ನು ಸಂಸ್ಕರಿಸಿ ಪ್ಯಾಕೆಟ್ ಮಾಡಿ ನಾವೇ ಮಾರಾಟ ಮಾಡಿಕೊಳ್ತೀವಿ, ಭಾಳ ಒಂದು ಅಹವಾಲುಗಳು ಇದ್ದಾವೆ. ಈ ನಿಟ್ಟಿನೊಳಗಡೆಗೆ ನಿಮ್ಮ ಇಲಾಖೆ, ಸರ್ಕಾರದ ಕೃಷಿ ಇಲಾಖೆಯವರಾಗಿರ್ಬೋದು, ಯಾವ ರೀತಿ ಸ್ಪಂದಿಸಲಿಕ್ಕೆ ಸಾಧ್ಯತೆ ಇದೆ? ಆ್ಯಕ್ಚುಲಿ ನಿಮ್ಮ ಪ್ರಶ್ನೆ ಈಗೇನಿದೆಲ್ಲ ಕನ್ಕ್ಲೂಡ್ ಆಗ್ತಾ ಇದೆ. ಇವತ್ತು ನಿಮ್ಮ ಪ್ರಶ್ನೆ ಭಾಳ ರೈತರಿಗೆ ಸರಳವಾಗಿ ಇದನ್ನು ಮುಟ್ಟುತ್ತದೆ, ಉತ್ತರ ಕೂಡ ಅದೇ ರೀತಿ ಇದೆ. ಯಾಕಂದರೆ ಇವತ್ತು ಮಿಲೆಟ್ ಕಾನ್ಕ್ಲೇವ್ ಅಂತ ಮಾಡಿದರು, ಅದರದ್ದು ಏನು ಅಜೆಂಡ್ ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಿಲೆಟ್ಸ್ದ ಮೌಲ್ಯವರ್ಧನ ಘಟಕವನ್ನು ಸರ್ಕಾರದಿಂದಲೇ ಸ್ಥಾಪನೆ ಮಾಡಬೇಕನ್ನತಕ್ಕಂಥ ಒಂದು ಘೋಷಣೆಯನ್ನು ಆಯಿತು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ. ಅದರ ಮೂಲಕ ಈ ಮೌಲ್ಯವರ್ಧನ ಘಟಕಗಳನ್ನು, ಸಂಸ್ಕರಣ ಘಟಕಗಳನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಬೇಕು. ಸಂಸ್ಕರಣ ಘಟಕಗಳು ಆದವು ಅಂತಂದರೆ ಆಟೋಮೆಟಿಕ್ಕು ರೈತರಿಗೆ ಮಾರ್ಕೆಟ್ ಸಮಸ್ಯೆ ಬರಲ್ಲ. ಯಾಕಂದರೆ ಸಂಸ್ಕರಣ ಘಟಕಗಳು ಇಲ್ಲದೆ ಕಾರಣಕ್ಕಾಗಿ ಇವತ್ತು ಮಾರುಕಟ್ಟೆ ಸಮಸ್ಯೆಯಿಂದ ರೈತರು. ಮೌಲ್ಯವರ್ಧನ ಯೋಜನೆ ಈಗ ರೈತರು ಅಲ್ಲಿ ಏನು ಬೆಳೀತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇದ್ದಾವೋ, ಅಥವಾ ಸರ್ಕಾರ ತಾನು ನಿರ್ಧಾರ ಮಾಡಿದ್ದೆ ಬೆಳೆಗಳನ್ನು ನೀವು ಬೆಳೀರಂತ ಮೌಲ್ಯವರ್ಧಕ ಘಟಕಗಳನ್ನು ಹಾಕ್ತಾರೋ, ಈ ಥರದ್ದು ಗೊಂದಲಗಳು ಇದಾವ? ಇಲ್ಲ, ಈಗಾಗಲೇ ರೈತರು ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳು ಬೆಳೆಯಲ್ಲ ಅಂತ ಹೇಳಂಗಿಲ್ಲ. ಈಗ ನೋಡಿ, ನಾವು ಈಗ ಮನ್ನಾಪುರದ ಕೊಪ್ಪಳ ಜಿಲ್ಲೆಯ ಬಹುತೇಕ ರೈತರು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಅವುಗಳನ್ನು ಸಂಸ್ಕರಿಸೋದಕ್ಕೆ ತುಂಬ ದೂರ ದೂರದವರೆಗೂ ಓಡಾಡ್ತಾರೆ. ಅದು ಅದು ಬೆಲೆನೇ ಕಡಿಮೆ, ಸಾಗಾಣಿಕೆ ವೆಚ್ಚ ಜಾಸ್ತಿ, ಎಷ್ಟೋ ಸಂಸ್ಕರಣ ಘಟಕಗಳನ್ನು ಅವನ್ನು ಮ್ಯಾನೇಜ್ ಮಾಡಲಿಕ್ಕಾಗದೆ ಮಾರಾಟ ಮಾಡಿದಂಥ ಉದಾಹರಣೆಗಳು ಸಹಿತ ನಮ್ಮ ಜಿಲ್ಲೆಯಲ್ಲಿ ಅಲ್ಲ, ಈಗ ನೋಡಿ ತಾವು ಕೇಳಿದ ಪ್ರಶ್ನೆ ಇದು ಆ್ಯಕ್ಚುಲಿ ಈ ಪಾಲಿಸಿ ಮೇಕಿಂಗ್ ಪ್ರಶ್ನೆ ಇದೆ. ಪಾಲಿಸಿ ಮೇಕಿಂಗ್ ಪ್ರಶ್ನೆ ಅಲ್ಲ, ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಪವರ್ಸ್. ಒನ್ ಈಸ್ ಪೊಲಿಟಿಕಲ್ ಪವರ್ ಈಸ್ ದ ಸುಪ್ರೀಂ ಪವರ್. ಸೆಕೆಂಡ್ ಪವರ್ ಈಸ್ ದ ಎಂಟರ್ಪ್ರೈನರಿಯಲ್ ಪವರ್. ಥರ್ಡ್ ಪವರ್ ಈಸ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್. ನಾವು ಅಡ್ಮಿನಿಸ್ಟ್ರೇಟಿವ್ ಪವರ್ನಾಗೂ ನಾವು ಅಲ್ಲಿ ಕೂಡ ನಾವು ಬರಲ್ಲ, ಯಾಕಂದರೆ ವಿಜ್ಞಾನಿಗಳು ನಮ್ಮ ಕೈಯಲ್ಲಿ ಅದು ಪಾಲಿಸಿ ಮೇಕಿಂಗ್ ಒಂದು ಆ ಪ್ರಶ್ನೆಗೆ ಉತ್ತರ ಅದು ಪಾಲಿಸಿ ಮೇಕಿಂಗೇ ಕೊಡಬೇಕು. ಅದು ಸರ್ಕಾರದಿಂದ ಆಗತಕ್ಕಂಥ ಒಂದು ಕೆಲಸ, ಸರ್ಕಾರವೇ ಮಾಡತಕ್ಕಂಥ ಒಂದು ಕೆಲಸ, ಅದು ಆಗ್ತದೆ 100%. ಆ ಕಾರಣಕ್ಕಾಗಿ ಇವತ್ತು ಮೈನರ್ ಮಿಲೆಟ್ ಕಾನ್ಕ್ಲೇವ್ ಅಂತ ಮಾಡಿದ್ದು, ಅದು ದಿನಮಾನಗಳು ಕಳೀತಾ ಹೋದ ಮಿಲೆಟ್ ಕಾನ್ಕ್ಲೇವ್ಗೆ ಯಾವ್ಯಾವ ಜಿಲ್ಲೆಗಳನ್ನು ಆಯ್ಕೆ ಹಾಕಿದ್ದಾವೆ? ಎಲ್ಲ ಜಿಲ್ಲೆಗಳು, ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಬರತಕ್ಕಂಥ ಎಲ್ಲ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಿಗೆ ಪ್ರತಿಯೊಂದು ಅಂದರೆ ಮೈನರ್ ಮಿಲೆಟ್ಸ್ಗಳನ್ನು ಬೆಳೆಯುವುದಕ್ಕೆ ಪ್ರೋತ್ಸಾಹ, ಇದು ಎಸ್ಟಾಬ್ಲಿಷ್ ಆಗೋದಕ್ಕೆ ಯಾವಾಗ ಆಗ್ತದೆ ಇದೆಲ್ಲ? ಡೆಫಿನೆಟ್ಲಿ ಈಗಾಗಲೇ ಈಗೆಲ್ಲ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮೈನರ್ ಮಿಲೆಟ್ಸ್ಗಳಿಂದ ಬೆಳಿಬೇಕು, ರೈತರು ಬೆಳೆದಿರತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು ಮೊದಲು, ಬರೀ ಮಾರಾಟಕ್ಕೆ ನಿಲ್ಲಬಾರದು. ಅದಕ್ಕೆ ಹೇಳಿದ್ದೆ ನಾನು, ಅಟ್ಲೀಸ್ಟ್ ಒಂದು 1/2 ಎಕರೆಲ್ಲ ಹಾಕಿಬಿಟ್ಟು ಮಾರಾಟ ಮಾಡಬಾರ್ದು ಫಸ್ಟು. ಒಂದು 6 ತಿಂಗಳುಗಳ ಕಾಲ ಇವುಗಳನ್ನು ಒಂದು ದಿನನಿತ್ಯ ಇದನ್ನೇ ತಿನ್ನಂಗಿಲ್ಲ, 8 ದಿವಸ ಬಿಟ್ಟು ಒಂದೊಂದನ್ನು ಏನು 8 ದಿವಸ ಆರ್ಕ ತಿಂದರೆ 8 ದಿವಸ ನವಣೆ ತಿನ್ನೋದು, 8 ದಿವಸ ಸಾಮೆ ತಿನ್ನೋದು, 8 ದಿವಸ ಕೊರಲೆ ತಿನ್ನೋದು, 8 ದಿವಸ ಬರಗು ತಿನ್ನೋದು, ಬ್ಯಾಲೆನ್ಸ್ ಮಾಡಿ ಇವುಗಳನ್ನು ತಿನ್ನೋದರಿಂದ ಏನು ಅನಾರೋಗ್ಯದಿಂದ ಹೊರಗೆ ಬಂದುಬಿಟ್ಟು ಮೊದಲು ಆರೋಗ್ಯದ ಬಗ್ಗೆ ಅದು ಸಂಪೂರ್ಣ ಮಾಹಿತಿ ರೈತರಿಗೆ ತಿಳಿಯಲಿ, ನಂತರ ಮಾರುಕಟ್ಟೆ ಬೆಳೆದು ಸಾಕಷ್ಟು ಒಂದು 5 ಎಕರೆಯಲ್ಲಿ 10 ಎಕರೆಯಲ್ಲಿ ಬೆಳೆದ ನಂತರ ಮಾರುಕಟ್ಟೆಯ ವಿಷಯ ಬರ್ತದೆ. ನಂತರ ಮಾರುಕಟ್ಟೆಯ ವಿಷಯ ದಿನದಿಂದ ದಿನಕ್ಕೆ ಏನು ಸರ್ಕಾರ ಕೂಡ ಭಾಳ ಪ್ರೋತ್ಸಾಹ ನೀಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ರೈತರು ಮೊಟ್ಟ ಮೊದಲು ಒಂದು 1/2 ಎಕರೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳೆದುಬಿಟ್ಟು ಆಹಾರವನ್ನು ಸೇವನೆ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟ್ರೆ, ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು. ಆದರೆ ನಮ್ಮ ಈ ಕಾರ್ಯಕ್ರಮದ ಅವಧಿ ಮುಕ್ತಾಯವಾಗ್ತದೆ. ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೇ ಸಿರಿಧಾನ್ಯಗಳ ಬಗ್ಗೆ ಇನ್ನು ಮುಂದುವರೆದ ಭಾಗವನ್ನು ನಾವು ಮಾತಾಡೋಣಂತೆ. ಇದುವರೆಗೂ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿರಿ. ಬಹಳ ಮುಖ್ಯವಾಗಿ ರೈತರು ಸಿರಿಧಾನ್ಯಗಳನ್ನು ಬೆಳೆಯೋರು ಇದ್ದಾರೆ, ಅದಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನವೂ ಸಹಿತ ಸಿಗ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಮಾರುಕಟ್ಟೆಯ ಸಮಸ್ಯೆ ಇದೆ ಮತ್ತು ಸಂಸ್ಕರಣಾ ಘಟಕಗಳ ಕೊರತೆ ಇದೆ. ಇದನ್ನು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ಸರ್ಕಾರದ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಈ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಬಹಳ ಮುಖ್ಯವಾಗಿ ಸಿರಿಧಾನ್ಯಗಳು ನಮ್ಮ ಕುಟುಂಬದ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಈ ಆಹಾರಗಳು, ಈ ಆಹಾರಗಳನ್ನು ನಾವೆಲ್ಲರೂ ಸೇವಿಸೋಣ, ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದು ಧನ್ಯವಾದಗಳು. ನಮಸ್ಕಾರ. ಅತ್ಯಂತ ಕರೆಯ ಅಭಿಮಾನದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಆಹಾರದಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನಕೆಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ಮಾರ್ಗಶಿರ ಪುಷ್ಯ ಮಾಸ ಹೇಮಂತ ಋತು, ನವೆಂಬರ್ ಜನವರಿಯ ಮಧ್ಯೆ ಹಾಲು, ಕಬ್ಬಿನ ರಸ, ತುಪ್ಪ, ಎಣ್ಣೆ, ಉದ್ದು, ಗೋಧಿ, ಮಾಂಸಾಹಾರ, ಅಕ್ಕಿಯಿಂದ ತಯಾರಿಸಿದ ಆಹಾರ ಉತ್ತಮ. ಶೀತಕಾಲ, ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತದೆ. ಬಿಸಿ ನೀರನ್ನೇ ಕುಡಿಯಿರಿ. ದೇಹಕ್ಕೆ ಎಣ್ಣೆ ತಿಕ್ಕಿ ಸ್ನಾನ ವ್ಯಾಯಾಮ ಅಗತ್ಯ. ಸರಿಯಾದ ಆಹಾರ ಪದ್ಧತಿ ಹೇಮಂತ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ರೈತರಿಗೆ ಸಲಹೆ. ಸಾವಯವ ಕೃಷಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದಕ್ಕಾಗಿ ಸಸ್ಯ ಪೋಷಕಾಂಶಗಳ ಪೋಲಾಗುವಿಕೆಯನ್ನು ತಡೆಗಟ್ಟುವುದಕ್ಕೆ ಮತ್ತು ಕಳೆ ಹಾಗೂ ಪೀಡೆಗಳ ಹಾವಳಿಯನ್ನು ನಿಯಂತ್ರಣ ಮಾಡೋದಕ್ಕೆ ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಅದಕ್ಕಾಗಿ ಏಕದಳ ಬೆಳೆಗಳ ನಂತರ ದ್ವಿದಳ ಧಾನ್ಯದ ಬೆಳೆಗಳನ್ನು ತಪ್ಪದೇ ಬೆಳೆಯಬೇಕು. ಒಂದೇ ತಾಕಿನಲ್ಲಿ ಏಕದಳ ಧಾನ್ಯದ ಜೊತೆಯಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು ಮತ್ತು ಸೂರ್ಯನ ಬೆಳಕನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ಳೋದಕ್ಕೆ ವಿವಿಧ ಹಂತಗಳಲ್ಲಿ ಬೆಳೆಗಳನ್ನು ಬೆಳೆಯೋದು ಒಳ್ಳೆಯದು. ನೈಸರ್ಗಿಕವಾಗಿ ದೊರೆಯುವ ಸಂಯುಕ್ತ ಸಾವಯವ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳು, ಜಾನುವಾರು ತ್ಯಾಜ್ಯ ವಸ್ತುಗಳು ಇತ್ಯಾದಿಗಳನ್ನು ಸೂಕ್ಷ್ಮಜೀವಿಗಳ ಸಹಾಯದಿಂದ ಪರಿವರ್ತನೆಗೊಳಿಸಿ ಉತ್ತಮ ಗೊಬ್ಬರ ತಯಾರಿಸಿಕೊಳ್ಳಬಹುದು. ಸಂಪದ್ಭರಿತ ಹಾಗೂ ಸತ್ವಯುತ ಕಾಂಪೋಸ್ಟನ್ನು ಮಣ್ಣಿಗೆ ಸೇರಿಸೋದರಿಂದ ಮಣ್ಣಿನ ಭೌತಿಕ ಗುಣಗಳಲ್ಲಿ ಸುಧಾರಣೆಯಾಗೋದಲ್ಲದೆ ಭೂ ಫಲವತ್ತತೆ ಹಾಗೂ ಉತ್ಪಾದಕತೆಯಲ್ಲಿ ಹೆಚ್ಚಳ ಮಾಡಬಹುದು. ರೈತರ ಹೊಲ ಮತ್ತು ಮನೆಗಳಲ್ಲಿ ತ್ಯಾಜ್ಯ ವಸ್ತು ರೂಪದಲ್ಲಿ ದೊರೆಯುವಂಥ ಸಾಮಗ್ರಿಗಳನ್ನು ಬಳಸಿ ಎರೆಹುಳು ಸಹಾಯದಿಂದ ತಯಾರಿಸಲಾಗುವಂಥ ಎರೆಹುಳು ಹಿಕ್ಕೆ ರೂಪದ ಸಾವಯವ ಗೊಬ್ಬರ ಉತ್ತಮ ಗುಣಮಟ್ಟದ್ದಾಗಿರುತ್ತೆ. ಇದರಲ್ಲಿ ಸಸ್ಯ ಪೋಷಕಾಂಶಗಳು, ಬೆಳೆ ವರ್ಧಕಗಳು ದೊರೆಯುವುದರಿಂದ ಈ ಗೊಬ್ಬರವನ್ನು ಕೃಷಿಯಲ್ಲಿ ಹೆಚ್ಚು ಹೆಚ್ಚಾಗಿ ಬಳಸಿ ಉತ್ತಮ ಗುಣಮಟ್ಟದ ಫಸಲನ್ನು ಪಡೆಯಬಹುದು. ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು, ಡಯಾಂಚ ಮುಂತಾದವುಗಳನ್ನು ಬೆಳೆ ಇಡೋದಕ್ಕೆ ಸಾಕಷ್ಟು ಮುಂಚಿತವಾಗಿ ಮುಖ್ಯ ತಾಕಿನಲ್ಲಿ ಬೆಳೆದು ಅವು ಹೂ ಆಡೋ ಹಂತದಲ್ಲಿರುವಾಗ ಮಣ್ಣಿನಲ್ಲಿ ಸೇರಿಸೋದರಿಂದ ಮಣ್ಣಿನ ರಚನೆ ಉತ್ತಮಗೊಂಡು ಫಲವತ್ತತೆ ಹೆಚ್ಚುತ್ತೆ. ಶೇಂಗಾ, ಹೊಂಗೆ, ಹರಳು, ಬೇವು, ಹಿಪ್ಪೆ ಮುಂತಾದ ಎಣ್ಣೆಕಾಳುಗಳ ಹಿಂಡಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳು ಇರ್ತವೆ. ವಾಣಿಜ್ಯ ಬೆಳೆಗಳಾದಂಥ ಕಬ್ಬು, ತಂಬಾಕು, ದ್ರಾಕ್ಷಿ, ಬಾಳೆ ಇತ್ಯಾದಿ ಬೆಳೆಗಳಿಗೆ ಈ ಹಿಂಡಿಗಳನ್ನು ಹೆಚ್ಚಾಗಿ ಬಳಸಿ ಉತ್ತಮ ಇಳುವರಿ ಪಡೆಯಬಹುದು. ಮಣ್ಣಿನಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಹೀರಿ ಬೆಳೆಯ ಬೇರು ಮತ್ತು ಮಣ್ಣಿನಲ್ಲಿ ಸ್ಥಿರೀಕರಿಸುವಂಥ ಕರಗದಿರುವಂಥ ರಂಜಕವನ್ನು ಕರಗುವಂತೆ ಮಾಡುವಂಥ ಅನುಪಯುಕ್ತ ಸಾವಯವ ವಸ್ತುಗಳನ್ನು ವಿಭಜಿಸಿ ಪೋಷಕಾಂಶಗಳು ಸಸ್ಯಕ್ಕೆ ಲಭ್ಯವಾಗುವ ರೂಪದಲ್ಲಿ ಬಿಡುಗಡೆಗೊಳಿಸುವಂಥ ಸಾಮರ್ಥ್ಯ ಹೊಂದಿರುವಂಥ ಅನೇಕ ಜೀವಿಗಳಿವೆ. ಮಣ್ಣಿನ ಫಲವತ್ತತೆ ಮತ್ತು ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳಲ್ಲಿ ರೈಜೋಬಿಯಂ, ಅಜ್ಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್, ರಂಜಕ ಕರಗಿಸುವ ಜೀವಾಣು ಮತ್ತು ಮೈಕೋರೈಜಾ ಮುಂತಾದವು. ಸಾವಯವ ಕೃಷಿಯಲ್ಲಿ ಬೆಳೆಗೆ ತಗಲಬಹುದಾದಂಥ ಕೀಟ ಮತ್ತು ರೋಗಗಳನ್ನು ಸಸ್ಯಜನ್ಯ ಪೀಡೆನಾಶಕಗಳಿಂದ ಹಾಗೂ ಯಾಂತ್ರಿಕ ಕ್ರಮಗಳಿಂದ ನಿಯಂತ್ರಿಸಬಹುದು. ಇವುಗಳಲ್ಲಿ ಪರಭಕ್ಷಕ ಅಥವಾ ಪರಾವಲಂಬಿ ಜೀವಿಗಳ ಬಳಕೆ, ಲೈಂಗಿಕ ಆಕರ್ಷಕ ಬಲೆಗಳ ಬಳಕೆ, ನಂಜು ರೋಗ ಬೀಜಾಣುಗಳ ಬಳಕೆ ಮುಖ್ಯವಾದವು. ಸಾವಯವ ಕೃಷಿಯಿಂದ ಮಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳೋದಕ್ಕೆ ಹಾಗೂ ಕೃಷಿ ಉತ್ಪಾದನೆಯನ್ನು ಅಧಿಕಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸರ ಸಂರಕ್ಷಣೆ ಆಗೋದಲ್ಲದೆ ಪರಿಸರ ಮಾಲಿನ್ಯತೆಯನ್ನು ತಡೆಗಟ್ಟಿ ಮಾನವ ಹಾಗೂ ಪ್ರಾಣಿ ವರ್ಗಕ್ಕೆ ಆಗಬಹುದಾದಂಥ ಅನಾಹುತಗಳನ್ನು ತಪ್ಪಿಸಬಹುದು. ಕೃಷಿ ಉತ್ಪಾದನಾ ಖರ್ಚನ್ನು ಕಡಿಮೆ ಮಾಡಬಹುದು. ಅಂತರ್ಜಲ ಮಾಲಿನ್ಯವನ್ನು ತಡೆಗಟ್ಟಬಹುದು. ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬೆಳೆದಂಥ ಕೃಷಿ ಉತ್ಪನ್ನಗಳಿಗೆ ಅನೇಕ ಕಡೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಇವುಗಳ ರಫ್ತಿನಿಂದ ಕೂಡ ಉತ್ತಮ ಆದಾಯ ಗಳಿಸಬಹುದು. ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಂಥ ಆಹಾರ ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾಗಿದ್ದು ಉತ್ತಮ ಗುಣಮಟ್ಟದ್ದಾಗಿರುತ್ತೆ. ಆದ್ದರಿಂದ ಈ ಎಲ್ಲ ತರಹದ ಉಪಯುಕ್ತ ಗುಣಾಂಶಗಳಿರುವಂಥ ಸಾವಯವ ಕೃಷಿ ಪದ್ಧತಿಯನ್ನು ನಮ್ಮ ರೈತರು ಅನುಸರಿಸುವುದು ಒಳ್ಳೆಯದು. ರೈತರಿಗೆ ಸಲಹೆ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಗೀತೆಗಳನ್ನು. ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರ